ಗ್ರೋವರ್ಸ್ ಗೆ ಕಾಫಿ ಬೋರ್ಡ್ ಇಂದ ಈ ಬೋರ್ವೆಲ್ ಗೆ ಅವರು ಯಾವುದೇ ಕಾರಣಕ್ಕೂ ಸಬ್ಸಿಡಿ ಮಾಡೋದಿಲ್ಲ. ಯಾಕೆ? ಹೌದಾ? ಬೋರ್ವೆಲ್ ಗೆ ಸಂಬಂಧಪಟ್ಟಂತೆ. ಹೌದೌದು, ಯಾಕಂದ್ರೆ ಅದು ಮಲ್ನಾಡು ಪ್ರದೇಶ ಇರೋದ್ರಿಂದ ಬೋರ್ವೆಲ್ ಗೆ ನಾವು ಎಂಟರ್ಟೈನ್ ಮಾಡಬಾರ್ದು ಅಂತ ಒಂದು ಸುತ್ತೋಲೆನೆ ಇದೆ. ಓಹೋ. ವೆಸ್ಟರ್ನ್ ಗಾಟ್ಸ್ ಬೆಲ್ಟ್ ಡಿಪ್ಲೂಷನ್ ಅಲ್ಲಿ ಏನಾದ್ರೂ ಬೋರ್ವೆಲ್ ತೆಗೆಯೋದನ್ನು ಸಹ ಅದು ಗಂಗಾ ಕಲ್ಯಾಣ ಯೋಜನೆ ಕುಡಿಯೋ ನೀರು ಪರ್ಪಸ್ ಮಾತ್ರ ಆಗಿ ಅಂತ ಪ್ರಾವಿಷನ್ ಮಾಡಿದೆ ಗೌರ್ಮೆಂಟ್ ಇಂದ. ಅದಕ್ಕೋಸ್ಕರ ಅದಕ್ಕೆ ನಾವು ಬೋರ್ವೆಲ್ ಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ. ಸರ್, ಈಗ ಲೈನ್ದು ಅದರಲ್ಲಿ ಕೆಲವು ಏಜೆನ್ಸಿಗಳು ಏನ್ ಮಾಡ್ತಾರೆ, ನಾನು ಮೊನ್ನೆ ನೋಡಿದೆ 2021 ಅಲ್ಲಿ ನಿಮ್ಮಲ್ಲಿ ಬಂದು ಅವರೇನೋ ಸರ್ಟಿಫೈ ಮಾಡ್ಕೊಂಡಿದ್ದಾರೆ, ಮೇ ಬಿ ಫೆಬ್ರವರಿ ಏನೋ ಮಾರ್ಚ್ ನೋಡಿದಾಗಿತ್ತು ನನಗೆ. ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲಾಂಟರ್ಸ್ ಮನೆಗೆ ಬರ್ತಾರೆ ಏಜೆನ್ಸಿ. 2021 ನಿಮ್ಮಲ್ಲಿ ಟೆಸ್ಟ್ ಮಾಡಿದ ಕ್ವಾಲಿಟಿ 2023 ವರೆಗೆ ಕಂಟಿನ್ಯೂ ಆಗ್ತದ? ಅದು ಎಷ್ಟು ವರ್ಷ ಇರುತ್ತೆ ಅಂತ ಕೇಳ್ತಾ ಇದಾರೆ ವಿನೋದ್ ರಾಮಪ್ಪನವರು, ಚಂದ್ರಪ್ಪನವ್ರೆ. ಈ ಕೃಷಿ ಸುಣ್ಣ ಆಗಲಿ ಅಥವಾ ಡೊಲಮೈಟ್ ಆಗಲಿ, ಇದು ಸ್ವಾಭಾವಿಕವಾಗಿ ದೊರೆಯುವಂಥದ್ದು ಮಣ್ಣಿನಲ್ಲಿ. ಇದನ್ನೇನು ಮಾಡ್ತಾರಂತಂದರೆ ಅದನ್ನು ಘನೀಕರಣ ಮಾಡಿ ಸ್ವಚ್ಛಗೊಳಿಸಿ ಪುಡಿ ಮಾಡಿ ಈ ಕಡೆ ಸರಬರಾಜು ಮಾಡೋವಂಥದ್ದು. ಈಗ ಒಂದು ಕಡೆ ತೆಗೆದದ್ದು ಇನ್ನೊಂದು ಕಡೆ ತೆಗೆದಕ್ಕೂ ಒಂದೇ ಥರ ಇರೋದಿಲ್ಲ, ವ್ಯತ್ಯಾಸ ಆಗುತ್ತೆ. ಹಂಗಾಗಿ 2021 ಏನು ತೆಗೆದಿರ್ತಾರೆ ಅದೇ ಜಾಗದಲ್ಲಿ ಈ ಸರಿನೂ ತೆಗೆದಿರ್ತಾರೆ ಅಂತ ನಮಗೆ ಯಾವುದೇ ಖಾತರಿ ಇಲ್ಲ. ಮತ್ತೆ ಯಾವುದು ಒಂದು ನಮಗೆ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ತರ ಈ ಸುಣ್ಣಕ್ಕೆ ಯಾವುದೇ ಒಂದು ನಿಯಂತ್ರಣ ಇಲ್ಲ. ಹಂಗಾಗಿ ಸುಣ್ಣವನ್ನ ಸರಬರಾಜು ಮಾಡ್ತಾರೆ, ಅದರ ಮಾದರಿ ತಕೊಂಡು ನೀವು ಪರೀಕ್ಷೆ ಮಾಡಿಸ್ಕೊಂಡು ಖಾತ್ರಿ ಮಾಡಿಕೊಂಡು ನೀವು ಅವ್ರಿಗೆ ಒಂದು ಮಾತುಕತೆನಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಇದು ಸೂಕ್ತವಾದ ವಿಚಾರನೇ ಅಲ್ವಾ? ಈಗ ನಿಮ್ಮ ಕಾಫಿ ಬೋರ್ಡ್ ಇಂದ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಅದಕ್ಕೆ ಎಷ್ಟು ಟೈಮ್ ಲಿಮಿಟ್ಸ್ ಅದಕ್ಕೆ ಇಲ್ವಾ? 6 ಮಂತ್ ಆರು 3 ಮಂತ್? ಇಲ್ಲ ಇಲ್ಲ ಇಲ್ಲ, ಅದು ಆ ಸ್ಯಾಂಪಲ್ ಮಾತ್ರ ಸೀಮಿತ. ಅದೇ ನಾನು ಅದನ್ನ ಹೇಳ್ತಾ ಇರೋದು, 2021 ನಿಮ್ಮ ರೆಫರೆನ್ಸ್ ಲೆಟರ್ ತಗೊಂಡು ಇವ್ರು ಎಸ್ಎಸ್ಎಸ್ ಬರ್ತಾರೆ ಸಪ್ಲೈ ಕೊಡ್ತಾರೆ, ನೀವು ಮಾಡಬಹುದು ಸರ್. ಹಿಂಗೆ ಅವರು ಏನೇ ಎಲ್ಲ ತಂದ್ಕೊಡ್ಲಿ ಈ ತರನು ಸಾಧ್ಯತೆಗಳುಂಟು. ಅವರು ನಮಗೆ ಸರ್ಟಿಫಿಕೇಟ್ ತಗೊಳಕಾಗ್ಲಿ ಅಥವಾ ನಿಮ್ಗೆ ತೋರ್ಸಕ್ಕಾಗ್ಲಿ ಯಾವುದೋ ಒಂದು ಒಳ್ಳೆ ಮಾದರಿ ಕೊಟ್ಟು ಫಲಿತಾಂಶ ಪಡೆದು ನಿಮ್ಗೆ ತೋರಿಸಬಹುದು, ಅಥವಾ ಅದೇ ಸುಣ್ಣ ನಿಮಗೆ ಸಪ್ಲೈ ಮಾಡ್ತಾನೆ ಅಂತ ನಾವು ಖಾತ್ರಿ ಕೊಡ್ಲಿಕ್ಕಾಗಲ್ಲ. ಹಂಗಾಗಿ ನೀವು ಯಾವುದು ಸುಣ್ಣ ತಗೊಂಡಿರ್ತೀರಾ ಅದನ್ನ ನೀವು ಪರೀಕ್ಷೆ ಮಾಡಿಸ್ಕೊಳ್ಳಿ. ಕಾಫಿ ಬೋರ್ಡ್ ಸೀಲ್ ಮಾಡಿದ ಸರ್ಟಿಫೈ ಮಾಡಿದ ಸರ್ಟಿಫಿಕೇಟ್ ನಮ್ದು ಬೇಡ. ನಿಮಗೆ ಕೊಟ್ಟಿರೋ ಸ್ಯಾಂಪಲ್ ದು ನೀವೇ ಪರೀಕ್ಷೆ ಮಾಡಿಸ್ಕೊಂಡ್ರೆ ಇನ್ನೂ ಖಾತ್ರಿ ಆಗ್ತದೆ, ಅದು ನಿಮಗೆ ಅನುಮಾನನೇ ಬರೋದಿಲ್ಲ. ಇನ್ನೊಂದು ಆರ್ಗಾನಿಕ್ ಮನೀರ್ ಬಗ್ಗೆ ಕಾಫಿ ಬೋರ್ಡ್ ಏನ್ ಹೇಳ್ತಾರೆ, ಬೆಳೆಗಾರರಿಗೆ ಎಲ್ಲ ಕಡೆ ಮಸತಾನ ಇದೆಲ್ಲ, ಸುಮ್ಮನೆ ಸುಮ್ಮನೆ ಅಲ್ಲಿ ಸರ್ಟಿಫಿಕೇಟ್ ತೋರಿಸ್ತಾರೆ ಈ ಸರ್ಟಿಫಿಕೇಟ್ ತೋರಿಸ್ತಾರೆ. ಹೌದು ಆಗುತ್ತೆ. ಅದಕ್ಕೆ ನೀವು ಆ ಸ್ಯಾಂಪಲ್ ಇಂದು ಆಗ್ಲೇ ನೀವು ಪರೀಕ್ಷೆ ಮಾಡಿಸ್ಕೊಂಡು ಬಳಸ್ಕೊಂಡ್ರೆ ಒಳ್ಳೇದು ಒಂದು. ಆಮೇಲೆ ಇನ್ನೂ ತಮಗೆ ಗೊತ್ತಿದೆ ನಿಮ್ಮಲ್ಲೇ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಇನ್ನೂ ಒಳ್ಳೇದು, ಮಾತ್ರ ಬಹಳ ಒಳ್ಳೇದು. ಮಂಜುನಾಥ್ ರೆಡ್ಡಿ ಅವರೇ ಹೇಳ್ತಾ ಇದ್ರಿ, ಕಾಯಿ ಕೊರೆಯೋ ಕೀಟ ಇದು ಇವತ್ತು ಕಾಫಿ ಬೆಳೆಯೋ ಪ್ರದೇಶದಲ್ಲಿ ಹೇರಳವಾಗಿದೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಇದು ತೊಂದರೆ ಮಾಡುವ ಸಂಗತಿನೇ ಅಲ್ವಾ? ತಾವು ಹೇಳಿದ್ರಿ ಎಲ್ಲ ಹಣ್ಣುಗಳನ್ನ ಕಟಾವು ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಒಣಗಿಸುವ ಸಂದರ್ಭದಲ್ಲಿ ದಾಸ್ತಾನು ಮಾಡೋದಕ್ಕಿಂತ ಮುಂಚಿತವಾಗಿ ಟ್ರ್ಯಾಪ್ಗಳನ್ನ ಇಟ್ಕೊಳ್ಬೇಕಂತ ಅನ್ಕೊಂಡು ಮುಂದುವರೆದಂತೆ ಉತ್ತಮ ಮಾಹಿತಿಯನ್ನ ಹೇಳಿ. ಅದು ಕಣದಲ್ಲಿ ಒಂದು ಟ್ರಾಪ್ ಕಟ್ಟದಾಯ್ತು, ತದನಂತರ ರೋಬಸ್ಟ ಏನ್ ಕುಯಿಲ್ ಮಾಡ್ತಿದ್ವಿ ಆದಷ್ಟು ಬೇಗ ಅದನ್ನ ಕುಯ್ದು ಮುಗಿಸ್ಬೇಕು. ತಡ ಮಾಡಿದ್ರೆ ಇದು ಹಣ್ಣಿನಲ್ಲಿ ಬೇಗ ಉತ್ಪಾದನೆ ಆಗುತ್ತೆ, ಜೀವಿತ ಚಕ್ರ ತುಂಬಾ ಕಡಿಮೆ ಹಣ್ಣಿನಲ್ಲಿ ಕಾಯಿಗಿಂತ, ಹಾಗಾಗಿ ಬೇಗ ಮುಗಿಸ್ಬೇಕು. ಮತ್ತೆ ಹೂ ಮಳೆ ಅಥವಾ ಇರಿಗೇಷನ್ ಕೊಡೋ ಟೈಮಲ್ಲಿ ಅವಾಗ ತೋಟದಲ್ಲಿ ಟ್ರಾಪ್ ಅನ್ನ ಕಟ್ಟಿದ್ರೆ ಏನೇನು ಕಾಯಿ ಉಳಿದಿರೋದು ನೆಲದ ಮೇಲೆ ಬಿದ್ದಿರೋದ್ರಲ್ಲಿ ನೀರು ಬಿದ್ದಾಗ ಅದು ಡಿಸ್ಟರ್ಬ್ ಆಗಿ ಆಚೆ ಬರುತ್ತೆ ಹುಳ, ಆಗ ಸುಮಾರು ಟ್ರಾಪ್ ಅಲ್ಲಿ ಹುಳ ಬೀಳೋ ಸಾಧ್ಯತೆ ಇದೆ, ಅದನ್ನ ಅನುಸರಿಸಬೇಕು. ತಾವು ಹೇಳ್ತಾ ಇದ್ರಿ 25 ಟ್ರ್ಯಾಪ್ಗಳ ಒಂದು ಸೆಟ್ ಅನ್ನ 600 ರೂಪಾಯಿ ಕೊಡ್ತಾ ಇದ್ರಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಲ್ಯೂರ್ ಅಥವಾ ರಾಸಾಯನಿಕವನ್ನ ಒದಗಿಸ್ತೀರಿ. ಈ ಟ್ರ್ಯಾಪ್ಗಳ ಒಂದು ಸಲಕರಣೆಗಳು ಮುಂದಿನ ವರ್ಷಕ್ಕೂ ಉಪಯೋಗ ಆಗ್ತವೆ, ಆ ರಾಸಾಯನಿಕವನ್ನು ಮಾತ್ರ ಮತ್ತೊಮ್ಮೆ ತಗೊಳ್ಬೇಕು. ಒಳ್ಳೇದು ಒಳ್ಳೇದು. ಕಾಫಿ ಮಂಡಳಿ ಇದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ, ನಿಮ್ಮ ಚಟ್ಟಳ್ಳಿಯಲ್ಲಿ ಇರುವ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸಿಗುತ್ತೆ, ಮತ್ತು ಬೇರೆ ಬೇರೆ ಕಾಫಿ ಮಂಡಳಿಯ ಕಚೇರಿಗಳಲ್ಲೂ ಲಭ್ಯವಿದೆ. ಒಳ್ಳೇದು ಒಳ್ಳೇದು. ನೋ ಯುವರ್ ಕಾಫಿ ಸಂಬಂಧಪಟ್ಟಂತೆ ವಿಚಾರವನ್ನ ಹೇಳ್ತಾ ಇದ್ರೆ ಅದಕ್ಕೆ ಪೂರ್ವಕವಾದ ಇನ್ನಷ್ಟು ಮಾಹಿತಿ. 800 ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ಅದು ಇಟ್ಕೊಂಡಿದ್ರಿ, ಅದು 59 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಒಂದು ಪ್ಯಾಕೆಟ್ ಇದು ಮಾಡ್ತಾ ಇದ್ರಿ. ಪ್ಲಸ್ ಇದು ಅಲ್ದಿರ ಇನ್ನೊಂದು ಹೆಚ್ಚಿನ ಮಾಹಿತಿ ಅದು ಸೂಕ್ತ, ಯಾಕಂದ್ರೆ ಇದು ನಾವು SC/ST ಲೇಬರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ನ ವಿತರಣೆ ಮಾಡ್ತಾ ಇದ್ದೀವಿ. ಅದೊಂದು ಬರೀ SC/ST ಲೇಬರ್ ಪ್ಲಾಂಟೇಶನ್ ಅಲ್ಲಿ ವರ್ಕರ್ಸ್ ಆದ್ರಾಗಿರ್ಬೋದು, ಕ್ಯೂರಿಂಗ್ ವರ್ಕ್ಸ್ ಅಲ್ಲಿ ಕೆಲಸಗಾರರು ಮಕ್ಕಳಿಗೆ, ಕಾಫಿ ತೋಟಗಳಲ್ಲಿ ಮತ್ತು ಕ್ಯೂರಿಂಗ್ ವರ್ಕ್ಸ್ ಲೇಬರ್ಗೆ, ಲೇಬರ್ಗಳಿಗೆ ಅಲ್ಲಿ ಬೇಕಾದ್ರೆ ಕ್ಲರ್ಕ್ ಡ್ರೈವರ್ ಮಕ್ಕಳುಗಳಿಗೆಲ್ಲ ಇಲ್ಲ, ಬರೀ ಲೇಬರ್ ಕಾರ್ಮಿಕರು ಕಾರ್ಮಿಕರಿಗೆ ಅವ್ರ ಮಕ್ಕಳಿಗೆ ಮಾತ್ರ. ಅವರು ಈಗ SLC ಓದಿ PUC ಫಸ್ಟ್ ಇಯರ್ ಮಾಡ್ತಾ ಇದ್ರೆ ಹೆಣ್ಮಕ್ಳಿಗೆ 1,500 ರೂಪಾಯಿ, ಗಂಡ್ ಮಕ್ಳಿಗೆ 1,000 ರೂಪಾಯಿ ಇನ್ಸೆಂಟಿವ್ ತರ ಕೊಡ್ತೀರಿ. ಅದಾದ್ಮೇಲೆ PUC ಆಗಿ ಡಿಗ್ರಿ ಇತ್ತು ಅಂದ್ರೆ 3,750 ರೂಪಾಯಿ ತರ ಪರ್ ಇಯರ್ ಕೊಡ್ತೀರಿ, ಕಂಟಿನ್ಯೂಸ್ 3 ವರ್ಷ. ಆಮೇಲೆ ಈಗ ಪೋಸ್ಟ್ ಗ್ರಾಜ್ಯುಯೇಷನ್ ಇಲ್ಲ ಮೆಡಿಕಲ್ ಸೈನ್ಸ್ ಆಗ್ಲಿ ಅಥವಾ ಅಗ್ರಿಕಲ್ಚರ್ ಅಲೈಡ್ ಆತರದ ಏನಾದ್ರು ಇತ್ತು ಅಂದ್ರೆ ಅವ್ರಿಗೆ 7,500 ರೂಪಾಯಿ ಅನುದಾನವನ್ನು ಕೊಡ್ತೀರಿ. ಕಂಟಿನ್ಯೂಸ್ 4 ವರ್ಷ 5 ವರ್ಷ ಓದ್ತಾ ಇದ್ರು ಸಹ 7,500 ತರ ನಾವು ಕೊಡ್ತೀವಿ ಕಾರ್ಮಿಕರ ಮಕ್ಕಳಿಗೆ ಮಾತ್ರ. ಅದನ್ನ ದೃಢೀಕರಣ ಮಾಡ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಇವರೇ ಕಾರ್ಮಿಕರಂತ ಹೇಗೆ ನೀವು ಗುರುತಿಸ್ತೀರಿ? ಅವ್ರು ವರ್ಕ್ ಮಾಡ್ತಾ ಇರುವಂತ ಪ್ಲಾಂಟೇಶನ್ ಅಲ್ಲಿ ಅವರು ಓನರ್ RTC ಅವ್ರು ಸೈನ್ ಮಾಡಿಕೊಟ್ರು ಸಾಕು, ಇಲ್ಲ ಕ್ಯೂರಿಂಗ್ ವರ್ಕ್ಸ್ ನಲ್ಲಿ ಅವ್ರದ್ದು ಸೀಲು ಸೈನ್ ಹಾಕೊಟ್ಬಿಟ್ಟು ಸೈನ್ ಮಾಡಿಕೊಟ್ರು ಸಾಕು, ಅವ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ದೃಢೀಕರಣ ಮಾಡಿದ್ರೆ ಸಾಕು. ಎಲ್ಲ ಕಾರ್ಮಿಕರ ಮಕ್ಕಳಿಗೂ ಸಿಗುತ್ತೆ, ಎಲ್ಲ SC ST ಎಲ್ಲ ಕಾರ್ಮಿಕರು ಇರ್ರೆಸ್ಪೆಕ್ಟಿವ್. ಯಾಕಂದ್ರೆ ನಮ್ಗೆ ಇಲ್ಲಿ ಅಡ್ಜಸೆಂಟ್ ಅರ್ಕಲ್ಗೂಡು ಇದೆ, ಆಮೇಲೆ ಪೆರಿಯಾಪಟ್ಟಣದಲ್ಲಿ ಅಲ್ಲಿಂದನೂ ಕಾರ್ಮಿಕರುಗಳು ಬರ್ತಾರೆ, ಅವ್ರಿಗೂ ಸಹ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ನಾವು ಅದ್ರಲ್ಲಿ ಬಗ್ಗೆ ಏನಿ ಒಟ್ಟ ತೋಟ ಕಾಫಿ ಪ್ಲಾಂಟೇಶನ್ ಏರಿಯಾದಲ್ಲಿ ಅವ್ರು ವರ್ಕ್ ಮಾಡ್ತಾ ಇರ್ಬೇಕು. ಇದಕ್ಕೆ ಅನುದಾನನೇ ಸಪರೇಟ್ ಆಗಿದೆ, ತುಂಬಾ ಕೋಟಿಗಟ್ಟಲೆ ಅಮೌಂಟ್ ಅನುದಾನ ಇದೆ. ನಿರ್ಬಂಧ ಇಲ್ಲ, ನಿರ್ಬಂಧ ಏನಿಲ್ಲ. ಒಳ್ಳೇದು, ಒಳ್ಳೇದೆ. ಮಂಜುನಾಥ್ ರೆಡ್ಡಿ ಅವರೇ, ತಾವು ಹೇಳ್ತಾ ಇದ್ರಿ ಹಣ್ಣು ಅಥವಾ ಕಾಯಿ ಕೊರೆಯುವ ಕೀಟದ ಬಗ್ಗೆ, ಇನ್ನು ಈ ಒಂದು ಸಂದರ್ಭದಲ್ಲಿ ಕಾಫಿ ತೋಟದಲ್ಲಿ ಕಾಣಿಸುವ ಕೀಟಗಳು ಮತ್ತು ಅದರ ಹತೋಟಿ ಬಗ್ಗೆ ಸೂಚ್ಯವಾಗಿ ಸಲಹೆಗಳನ್ನು ನೀಡಬಹುದಾ ನೋಡಿ? ಇನ್ನೊಂದು ಬೇಸಿಗೆಯಲ್ಲಿ ನಮ್ಗೆ ರೋಬಸ್ಟದಲ್ಲಿ ಕಾಣೋದು ಈ ಹೂ ಎಲ್ಲ ಬಂದಾಗ ಮಿಲಿ ಬಗ್ಸ್ ಸ್ಕೇಲ್ಸ್ ರಸ ಇರುವಂತ ಕೀಟಗಳು. ಇದನ್ನ ನಾವು ಚಟ್ಟಳ್ಳಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಪರಾವಲಂಬಿ ಜೀವಿಯನ್ನ ಉತ್ಪತ್ತಿ ಮಾಡ್ತಿದ್ವಿ, ಪ್ಯಾರಾಸಿಟೈಡ್ ಅಂತ, ಇದರ ಹೆಸರು ಲೆಪ್ಟೋಮ್ಯಾಸ್ಟಿಕ್ಸ್. ಇದನ್ನ ನಾವು ರೈತರಿಗೆ ಒಂದೊಂದು 1,000 ಒಂದು ಡಬ್ಬಿಯಲ್ಲಿ ಕೊಡ್ತೀವಿ. ಅದನ್ನ ಅವರು ತೋಟದಲ್ಲಿ ಬಿಟ್ರೆ ಸಾಕು, ಎಲ್ಲೆಲ್ಲಿ ಮಿಲಿ ಬಗ್ ಇದೆ ಅದನ್ನ ಡಬ್ಬಿಯನ್ನು ಓಪನ್ ಮಾಡಿಬಿಟ್ರೆ ಅದೇ ಹೋಗಿ ಆ ಮಿಲಿ ಬಗ್ ನ ಹುಡ್ಕೊಂಡೋಗಿ ಮೊಟ್ಟೆ ಇಟ್ಟು ಅದನ್ನ ಸಾಯಿಸುತ್ತೆ, ಮತ್ತೆ ಅದರಲ್ಲೇ ಉತ್ಪತ್ತಿ ಆಗುತ್ತೆ. ಇದನ್ನ ನಾವು ಒಂದು 1,000 ಕೀಟಕ್ಕೆ ಸಣ್ಣ ಬೆಳೆಗಾರಿಗಾದ್ರೆ 200 ರೂಪಾಯಿ ಅಂತೆ, ದೊಡ್ಡ ಬೆಳೆಗಾರಿಗಾದ್ರೆ 250 ರೂಪಾಯಿ ಅಂತೆ ಒಂದು ಡಬ್ಬೆ ವಿತರಣೆ ಮಾಡ್ತೀವಿ. ಇದರಲ್ಲಿ ಯಾರಿಗೆ ನಿಮ್ಗೆ ಆ ಇಟ್ಟು ತಿಗ್ಣೆ ಅಂತೀವಿ ಮಿಲಿ ಬಗ್ಸ್ ಇದ್ರೆ ಅವರು ನಮಗೆ ಕರೆ ಮಾಡಿ ಈ ತರ ನಮ್ಗೆ ಬೇಕು ಅಂತ ಮುಂಚೆನೆ ತಿಳಿಸಿದ್ರೆ ಹುಳ ಆಚೆ ಅಥವಾ ಉತ್ಪತ್ತಿ ಆದ ತಕ್ಷಣ ನಾವು ಕರೆ ಮಾಡಿ ಬಂದು ತಗೊಂಡೋಗಿ ಅಂತ ಮಾಹಿತಿ ಕೊಡ್ತೀವಿ. ಪರಾವಲಂಬಿ ಕೀಟದ ವಿತರಣೆ ನಡೀತಾ ಇದೆ, ಪ್ರಯೋಜನವನ್ನ ಮಾಡ್ಕೊಳ್ಳಿ. ಒಂದು 3 ವರ್ಷದಿಂದ ನಮಗೆ ಈ ರೆಕ್ಕೆ ಬೋರ್ಲು ಅದರ ಒಂದು ತೀವ್ರತೆ ತುಂಬಾ ಆಗಿದೆ, ಎಲ್ಲಾ ಕಡೆಯಿಂದನು ಸಣ್ಣ ಗಿಡದಿಂದ ದೊಡ್ಡ ಗಿಡದವರೆಗೂ ಇದೆ. ಆದ್ರಿಂದ ಈಗ ಒಂದು 4 ವರ್ಷದಿಂದ ಇದ್ರದ್ದು ಏನು ಸುಳಿವು ಇರಲಿಲ್ಲ, ಅದಕ್ಕೆ ಜನ ಅಥವಾ ರೈತರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ, ಈ ಮಳೆಯಿಂದಾಗಿ ಜಾಸ್ತಿ ಆಗಿದೆ. ಆದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈಗ ಬೇಸಿಗೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಅದು ಕಾರ್ಯ ಇರಲ್ಲ, ಅದ್ರದ್ದು ಏನ್ ಅದು ಬೆಳವಣಿಗೆ ಆಗಿರುತ್ತೆ ಒಳಗಡೆ ಆ ಕಾಂಡದಲ್ಲೇ ಇರುತ್ತೆ, ಅದು ಒಣಗಿ ನಿಂತಿರುತ್ತೆ. ಸೊ ಅದು ನೆಕ್ಸ್ಟ್ ಮಳೆ ಬಂದಾಗ ಆಚೆ ಬರ್ತವೆ. ಸೊ ಅಷ್ಟರೊಳಗೆ ದೊಡ್ಡ ಗಿಡಗಳು ಇರೋದ್ರಲ್ಲೇ ಎಲ್ಲಾನು ಏನೇನು ಒಣಗಿದೆ ಅದನ್ನ ಕಿತ್ತು ರಂಧ್ರ ಇರುತ್ತೆ, ಆ ರಂಧ್ರದಿಂದ ಕೆಳಗಡೆ ಒಂದು 5 ಸೆಂಟಿಮೀಟರ್ ಕಟ್ ಮಾಡ್ಬೇಕು, ಕೈಯಲ್ಲಿ ಮುರಿಬಾರ್ದು, ಅದು ಮತ್ತೆ ಕೆಳಗಡೆ ಬಿದ್ದು ತೋಟಕ್ಕೆ ಹೋಗುತ್ತೆ. ಅದನ್ನ ಕಟ್ ಮಾಡಿ ಸುಟ್ಟಾಕ್ಬೇಕು, ಯಾವ್ದೇ ಕಾರಣಕ್ಕೂ ಬಿಸಾಕ್ಬಾರ್ದು ಕೆಳಗಡೆ. ಕಪಾತ್ ಮಾಡುವಾಗ ಅದನ್ನ ತೆಗೆದು ಸುಟ್ಟಾಕಿ ಬೇರೆ ಅದನ್ನ ತೆಗಿಬೇಕು, ಇದೊಂದು. ಅದಲ್ಲದೆ ಈ ಕೀಟ ಬೇಸಿಗೆಯಲ್ಲಿ ಕಂಬ ಚಿಗುರಲ್ಲಿ ತುಂಬಾ ನುಣುಪಾಗಿರೋದ್ರಿಂದ ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಬೇಸಿಗೆಯಲ್ಲಿ ನಾವು ವೇಸ್ಟ್ ಏನಂತೀವಿ ಬೇಡ್ತಿರೋದನ್ನೆಲ್ಲಾನು ಆದಷ್ಟು ಸಮಯ ತಕ್ಕಂಗೆ ಕಂಬ ಚಿಗುರನ್ನು ತೆಗಿತಾ ಇರ್ಬೇಕು. ಕರೆ ಯಾರದ್ದು ನೋಡೋಣ. ನಮಸ್ಕಾರ, ಯಾರು ತಾವು? ಸರ್ ನಮಸ್ತೆ, ನಾವು ಸೋಮರಪೇಟೆ ತಾಲೂಕು ಸಂತೋಷ್ ಅಂತ ಹೇಳಿ ಗಿರ್ದಾಲೆ ಅಂತೇಳಿ ಜಾಗದಿಂದ ನಾನು ಕರ್ನಲ್ ಗೌತಮ್ ಬಸಪ್ಪ ಅಂತ ಹೇಳೋ ತೋಟದಲ್ಲಿ ವರ್ಕ್ ಮಾಡ್ತಿರೋದು. ಸರ್ ನಮ್ದು ತೋಟದಲ್ಲಿ ರೋಬಸ್ಟ ಪ್ಲಾಂಟೇಶನ್ ಮಾಡಿರೋದು, ನಮ್ದು ಗಿಡ ತುಂಬಾ ಗ್ರೋತ್ ಆಗಿ ಚೆನ್ನಾಗಿದೆ. ಸ್ವಲ್ಪ ಶೇಡ್ ಜಾಸ್ತಿ ಇರಲಿ ಸ್ವಲ್ಪ ಶೇಡ್ ಇರಲಿ, ಗಿಡ ತನ್ನಷ್ಟಿಗೆ ಚೆನ್ನಾಗಿರೋ ಗಿಡ ಸತ್ತೋಗ್ತಿದೆ, ಹಾಗೆ ತನ್ನಷ್ಟಿಗೆ ಒಣಗೋಗ್ತಿದೆ. ಮತ್ತೆ ಗಿಡ ಹಿಂಗೆ ರೆಕ್ಕೆ ಮುಟ್ಟಿದ್ರೆ ತುಂಬಾ ಮುರಿತಾ ಇದೆ, ಅಂದ್ರೆ ಏನು ಅದು ಸ್ಟ್ರೆಂತ್ ಇಲ್ಲ ಗಿಡದ ರೆಕ್ಕೆಗೆ, ಅದು ತುಂಬಾ ಇದಾಗ್ತಾ ಇದೆ. ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಒಂದ್ಸಲಿ ನೀಲಿ ಬಗ್ ಇಟ್ಟು ಅದಕ್ಕೆ ನಾನು ಬ್ಯಾಂಗೆಕ್ಸ್ ಅಂತ ಹೇಳಿ ಸ್ಪ್ರೇ ಮಾಡಿದೆ, ಅದು ಕಂಟ್ರೋಲ್ ಆಯ್ತು. ಕಾಫಿ ಗಿಡ ಚೆನ್ನಾಗಿದೆ, ಒಂಥರ ತುಂಬಾ ಒಳ್ಳೊಳ್ಳೆ ಗಿಡಗಳೇ ಒಣಗ್ತಾ ಇದೆ. ಏನಿರ್ಬೋದು ಮಂಜುನಾಥ್ ರೆಡ್ಡಿ ಅವರೇ? ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಸರ್. ಪಕ್ಕದಲ್ಲಿ ಯಾವ್ದಾದ್ರು ಒಣಗಿರೋ ಮರ ಇದೆಯಾ ಅಥವಾ ಸತ್ತಿರೋ ನೆರಳಿನ ಮರ ಸುತ್ತಮುತ್ತ? ಸರ್ ಇದೆ, ಒಂದೊಂದು ಮರಗಳು ಒಣಗಿರೋ ಮರಗಳು ಇದೆ ಸರ್. ಅದು ಏನು ಒಣಗಿರೋ ಮರದ ಬೇರು ಹೋಗಿ ಅರ್ದಿರುತ್ತಲ್ಲ, ಅದು ಕೊಳಿತಾ ಇರುತ್ತೆ ಮಣ್ಣಲ್ಲಿ, ಅದು ಯಾವ ಕಾಫಿ ಗಿಡಕ್ಕೆ ಟಚ್ ಆಗಿರುತ್ತೋ ಆ ಗಿಡನು ರೋಗ ಹರಡಿ ಸಾಯುತ್ತೆ. ನಾನೀಗ ಗಿಡನ ತೆಗೆದ್ಬಿಟ್ಟು ಅಲ್ಲಿಗೆ ಸುಣ್ಣ ಎಲ್ಲ ಹಾಕಿದ್ರೆ ಆಗ್ಬೋದು ಸರ್? ಅದು ಒಂದು ಕ್ರಮ. ಇನ್ನೊಂದು, ಯಾವ್ದು ಸತ್ತಿರೋ ಮರ ಇರುತ್ತಲ್ಲ ಅದ್ರ ಸುತ್ತ ಒಂದು ಟ್ರಂಚ್ ತೆಗಿಬೇಕು, 1.5 ಅಡಿ ಸುತ್ತ ತೆಗೆದು ಅದ್ರಲ್ಲಿ ಸುಣ್ಣ ಹಾಕಿ ಫಸ್ಟ್. ಮತ್ತೆ ಈ ಮರದ ಸುತ್ತ ಏನೇನು ಗಿಡಗಳಿದೆ, ಒಂದು 20 ಗಿಡ ಬರ್ಬೋದು, ಒಂದ್ 4-5 ಗಿಡ, ಅದಕ್ಕೆ ನಾವು ಬೆವಿಷ್ಟಿನ ಡ್ರಂಚ್ ಮಾಡ್ಬೇಕು 1-2 ಸರಿ, 1 ತಿಂಗಳು ಗ್ಯಾಪ್ ಬಿಟ್ಟು. ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ, ದೊಡ್ಡ ಗಿಡ ಆದ್ರೆ ಒಂದು ಐದೈದು ಲೀಟರ್ ಅಷ್ಟು, ಆರಾರು ಲೀಟರ್ ಅಷ್ಟು ಬೆಂಚ್ ಮಾಡಿದ್ರೆ ಎರಡು ವರ್ಷ ಮಾಡಬೇಕು, ಅವಾಗ ಹತೋಟಿ ಬರುತ್ತೆ. ಮತ್ತೆ ಕಂಚ್ ತೆಗೆಯುವಾಗ ಮಣ್ಣನ್ನ ಆದಷ್ಟು ವೃತ್ತದ ಒಳಗಡೆ ಹಾಕೋದು ಉತ್ತಮ. ಏನು ಮರದ ಸುತ್ತ ತೆಗಿತೀರಾ ಆ ಮರದ ಕಡೆಗೇನೆ ಚರಂಡಿ ತೆಗೆದ ಮಣ್ಣನ್ನ ಹಾಕ್ಬೇಕು. ಮತ್ತೆ ಸುತ್ತ ಯಾವಾಗ್ಲೂ ಅದಕ್ಕೆ ಸುಟ್ಟು ಸುಣ್ಣ ಅಂತ ಏನು ಹೇಳ್ತೀವಿ ಲೈಮ್, ಅದನ್ನ ಬಳಸಿದ್ರೆ ಉತ್ತಮ. ಯಾಕಂತಂದ್ರೆ ಇದು ಒಂದು ಶಿಲೀಂಧ್ರದಿಂದ ಬರೋಂಥ ರೋಗ. ಈ ಶಿಲೀಂಧ್ರ ಸಾಮಾನ್ಯವಾಗಿ ಸುಣ್ಣ ಜಾಸ್ತಿ ಇರೋ ಕಡೆ ಬದುಕೋದಿಲ್ಲ. ಮುಂದಿನ ಕರೆ ನೋಡೋಣ. ನಮಸ್ಕಾರ, ಯಾರು ತಾವು, ಹೇಳಿ. ಮಂದಣ್ಣ ಅಂತ, ಕನಗಲಿಲ್ಲ. ಹೇಳಿ ಮಂದಣ್ಣ ಅವರೇ. ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಮಾತಾಡಿ, ಏನು ಮಾಹಿತಿ? ನಾವೀಗ ಹೂ ಮಳೆಗೆ ನೀರ್ ಹೊಡಿತೀವಲ್ಲ, ನೀರ್ ಹೊಡಿಯುವಾಗ ನಾವು ಗೊಬ್ಬರ ಏನು ಮಾಡ್ಬೇಕು, ಯಾವ್ದು ಹಾಕ್ಬೇಕು ಅಂತ ಮಾಹಿತಿ ಬೇಕು. ಚಂದ್ರಪ್ಪನವರು ಹೇಳ್ಬೋದಾ ಈ ವಿಚಾರದ ಬಗ್ಗೆ? ನೀವು ಸಾಮಾನ್ಯವಾಗಿ ಹೂ ಮಳೆ ಸಂದರ್ಭದಲ್ಲಿ ಗೊಬ್ಬರ ಹಾಕ್ತೀರಾ? ಇಲ್ಲ, ಹಾಕೋದಿಲ್ಲ ಸರ್. ಅದು ಮೊನ್ನೆ ಎರಡು ವಾರದ ಹಿಂದೆ ಗೋಣಿಗೊಪ್ಪದವರು ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು, ಹೂ ಮಳೆಗೆ ಗೊಬ್ಬರ ಏನು ಹಾಕ್ಬೇಕು ಅಂತ. ಯಾವ ತರ ಹಾಕೋದು? ನಿಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ? ಪರೀಕ್ಷೆ ಮಾಡಿಲ್ಲ ಸರ್. ಪರೀಕ್ಷೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆ, ಮಾಡಿಸ್ಕೊಂಡ್ರೆ ಉತ್ತಮ ಸರ್. ಓಕೆ. ಗೊಬ್ಬರದ ಒಂದು ಪರಿಣಾಮ ಪ್ರಮಾಣ ಎಲ್ಲ ಶಿಫಾರಸು ಕೊಟ್ಟಿರ್ತಾರೆ. ಹಾಗೆಲ್ಲ ನಮಗೆ ಬಾರಿ ದೂರ ಚೆಟ್ಟಳಿ. ಈಗ ಕಡಂಗ ವಿರಾಜಪೇಟೆ, ಗೋಣಿಕೊಪ್ಪ. ಗೋಣಿ, ಈಗ ನಿಮ್ಗೆ ಗೋಣಿಕೊಪ್ಪ ಹತ್ರ ಆಗುತ್ತೆ ಸರ್, ಅಲ್ಲಿ ಕೊಡ್ಬೋದು ನೀವು. ಗೋಣಿಕೊಪ್ಪಿಲೋಮೀಟರ್ ಆಗ್ತದೆ. ಪ್ರಮಾಣ ಇರ್ತಕ್ಕಂತ ಗೊಬ್ಬರವನ್ನ ಹೂ ಮಳೆ ಮತ್ತೆ ಹೂ ಮಳೆ ನಂತರ, ಅಂತಂದ್ರೆ ಮಳೆ ಶುರುವಾಗೋಕ್ಕೂ ಮುಂಚೆ, ಮಳೆಗಾಲದ ಮಧ್ಯದಲ್ಲಿ ಒಂದ್ಸರಿ, ಮತ್ತೆ ಮಳೆ ಆದ ನಂತರ ಈ ತರ ಗೊಬ್ಬರಗಳನ್ನ ಕೊಡ್ಬೋದು, ಸಾಧ್ಯತೆ ಇದೆ. ಅಲ್ಲ ಸರ್, ನಾವು ಕೊಡ್ತೀವಿ ಮಳೆಯಲ್ಲಿ, ಜೂನ್ ಜುಲೈ ಕೊಡ್ತೀವಿ, ಸ್ವಲ್ಪ ಮಳೆ ಕಮ್ಮಿ ಆದಾಗ ಕೊಡ್ತೀವಿ, ಆಮೇಲೆ ನಾವು ಸೆಪ್ಟೆಂಬರ್ ಕೊಡ್ತೀವಿ. ಈಗ ಹೂ ಮಳೆ ಸಂದರ್ಭದಲ್ಲಿ ಕೊಡೋದು ಉದ್ದೇಶ, ಹೂವಿನ ಬೆಳವಣಿಗೆಗೆ ಈ ರಂಜಕ ಅಂತ ಒಂದು ಪೋಷಕಾಂಶ ಇದೆ, ಅದು ಅದರ ಅತ್ಯವಶ್ಯಕತೆ ಇರುತ್ತೆ ಸರ್. ಸೊ ಮಣ್ಣಿನಲ್ಲಿ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನಾವು ಹೊರಗಡೆಯಿಂದ ಗೊಬ್ಬರದ ಮುಖಾಂತರ ಕೊಡಬೇಕಾಗತ್ತೆ. ಯಾವುದೇ ಗೊಬ್ಬರ ಕೊಡುವಾಗ ಮಣ್ಣಿನಲ್ಲಿ ತೇವಾಂಶ ಚೆನ್ನಾಗಿರ್ಬೇಕು ಸರ್. ಹೂ ಮಳೆ ಸಾಕಷ್ಟು ಕೊಟ್ರೆ, ನೀರು ಕೊಟ್ಟ ತಕ್ಷಣ ಒಟ್ಟು ಪ್ರಮಾಣದಲ್ಲಿ ಒಂದನೇ ಮೂರನೇ ಭಾಗದಷ್ಟು ಗೊಬ್ಬರನ ಒಂದ್ ಕಂತ ಆ ಕಂತಲ್ಲಿ ಕೊಡಬಹುದು. ಯಾವ ಗೊಬ್ಬರವನ್ನು ಕೊಡಬಹುದು? ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಮುಖ್ಯವಾಗಿ ಯಾವ ಗೊಬ್ಬರ ಅಂತಂದ್ರೆ, ರಂಜಕ ಒದಗಿಸಕಂತ ಗೊಬ್ಬರ ಅದು ನೀರಿನಲ್ಲಿ ಕರಗುವಂತದ್ದಾಗಿರ್ಬೋದು. ಮಣ್ಣಿನ ಕಂಡೀಷನ್ ಅದು ಪಿ ಎಚ್ ಹೆಂಗಾದ್ರೂ ಇರಲಿ, ಸೊ ಈ ಸಂದರ್ಭದಲ್ಲಿ ರಂಜಕ ನಾವು ಕೊಡ್ತಕ್ಕಂಥದ್ದು ತಕ್ಷಣ ಗಿಡಕ್ಕೆ ಸಿಗುವಂತದ್ದಾಗಿರ್ಬೇಕು. ಯಾವ್ದು ಕೊಡ್ಬೋದು ಅಂತ? ಹಂಗಾಗಿ ಯಾವುದೇ ಗೊಬ್ಬರ, ಆ ಗೊಬ್ಬರದಲ್ಲಿ ರಂಜಕ ನೀರಿನಲ್ಲಿ ಕರಗುವಂತದ್ದಾಗಿರ್ಬೇಕು. ಈಗ ಉದಾಹರಣೆಗೆ ಕಾಂಪ್ಲೆಕ್ಸ್ ಕೊಡ್ಬೋದು, ಮತ್ತೆ ಅಮೋಫಾಸ್ ಕೊಡ್ಬೋದು, ಡಿ ಎ ಪಿ ಕೊಡ್ಬೋದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡ್ಬೋದು. ಮತ್ತೆ ಗೋಣಿಗೊಪ್ಪದವರು ಹೇಳಿದ್ರು ಬೋರಾನ್ ಹಾಕಿದ್ರೆ ಬ್ಲಾಸಮ್ಗೆ ಒಳ್ಳೇದು, ಅದು ಸೆಟ್ಟಿಂಗ್ ಚೆನ್ನಾಗಿರ್ತದೆ. ಈಗ ಬೋರಾನ್ ಅನ್ನೋದು ಒಂದು ಲಘು ಪೋಷಕಾಂಶ, ಇದರ ಅವಶ್ಯಕತೆ ತುಂಬಾ ಕಡಿಮೆನೆ ಇರುತ್ತೆ. ಇದನ್ನ ಕೊಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕು. ಮಣ್ಣಲ್ಲಿ ಬೋರಾನಿನ ಅಂಶ ಇದ್ರೆ ನಾವು ಹೊರಗಡೆಯಿಂದ ಕೊಡ ಅವಶ್ಯಕತೆ ಇರಲ್ಲ. ಒಂದ್ ನಿಮಿಷ ಚಂದ್ರಪ್ಪ ಮಂದಣ್ಣವರೇ, ತಮ್ದು ಎಷ್ಟು ಎಕರೆ ಕಾಫಿ ತೋಟ ಇದೆ? ನೋಡಿ, ಅಷ್ಟೊಂದು ಕಾಫಿ ತೋಟ ಇಟ್ಕೊಂಡು ನೀವು ಇನ್ನೂ ಒಳ್ಳೆ ಇಳುವರಿ ಪಡ್ಕೋಬಹುದು, ಮತ್ತೆ ಕಾಫಿ ಬೆಳೆಯನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ಕಾಫಿ ಮಂಡಳಿಯವರು ವ್ಯವಸ್ಥೆ ಮಾಡಿರುವ ಕಾಫಿ ತೋಟದ ಮಣ್ಣಿನ ಪರೀಕ್ಷೆಯ ಪ್ರಯೋಜನವನ್ನ ಮಾಡ್ಕೊಳ್ಳಿ ದಯಮಾಡಿ. ಈಗ ಒಂದು ಒಳ್ಳೆ ಹಂಗಾಮು ಮತ್ತು ಉಚಿತವಾಗಿ ಮಾಡಿಕೊಡೋದ್ರಿಂದ. ಅಲ್ಲ ಸರ್, ಹಾ, ಅದು ಹೇಗೆ ಮಣ್ಣು ತಗೊಂಡ್ಬರ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಓಹೋ, ನೋಡಿ, ಅಲ್ಲ ಅದಕ್ಕೆ ನೀವು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬಿಡಿ ಚಂದ್ರಶೇಖರ್ ಅವರೇ, ಬಹಳ ಸರಳವಾಗಿದೆ, ಆಲಿಸ್ಕೊಳ್ಳಿ ಆಲಿಸ್ಕೊಳ್ಳಿ. ಮಂದಣ್ಣವರೇ ನಮಸ್ಕಾರ. ಈಗ ನಾಲ್ಕು ಗಿಡದ ಮಧ್ಯದಲ್ಲಿ ಅದು ತೆಗೆಯುವಂತ ಇದು 9 ಇಂಚು ಆಳದಲ್ಲಿ ಹೋಗ್ಬೇಕು, ಆಯ್ತಾ? ಅದು ಏನು, ನೀವು ತಗೋಂತ ಗುಂಡಿ ಹತ್ತಿರದಲ್ಲಿ ಯಾವುದೇ ಗೊಬ್ಬರದ ಇದಿರಬಾರ್ದು, ರೋಡ್ ಸೈಡ್ ಇರಬಾರ್ದು, ಮಧ್ಯದಲ್ಲಿ. ಆ ತರದ್ದು ಒಂದ್ ಎಕರೆ ಇತ್ತು ಅಂದ್ರೆ ಎರಡು ಜಾಗದಲ್ಲಿ ಮೂರ್ ಜಾಗದಲ್ಲಿ ತಗೊಂಡು ಆ ಮಣ್ಣನ್ನ ಶೇಖರಣೆ ಮಾಡಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದ್ ಕೆಜಿ ಅಷ್ಟು ನಮ್ಗೆ ಕೊಟ್ಟರೆ ಆಗುತ್ತೆ. ಅಲ್ಲ, ಒಂದು ವಿಚಾರ ಮಂದಣ್ಣವ್ರೆ, ಈಗೇನಿಲ್ಲ, ಕಾಫಿ ಮಂಡಳಿಯವರು ಅವ್ರ ಸಿಬ್ಬಂದಿ ಸಮೇತ ಬರ್ತಾರೆ, ಕಾರ್ಮಿಕರ ಸಮೇತ ಬರೋದ್ರಿಂದ ನಿಮಗೆ ತಲೆಬಿಸಿ ಇಲ್ಲ, ನಿಮ್ಗೆ ಅಲ್ಲೇ ಡೆಮೋನ್ಸ್ಟ್ರೇಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಲ್ಲೇ ಬಂದ್ರೆ ಒಳ್ಳೇದು ಸರ್, ನಾವು ಅವ್ರಿಗೆ ಏನ್ ಸಹಾಯ ಬೇಕು ಮಾಡ್ತೀವಿ ಖಂಡಿತವಾಗಿ. ಅದಕ್ಕೆ ನಂಬರ್ ಕೊಟ್ರೆ ನಾನು ನಮ್ಮಲ್ಲಿ ಸಿಬ್ಬಂದಿಗೆ ಹೇಳ್ತೀನಿ ಕಾಂಟ್ಯಾಕ್ಟ್ ಮಾಡಿ. ನೀವು ಒಬ್ರದೇ ಅಲ್ಲ, ಊರಲ್ಲಿ ಇರೋಂತ ಎಲ್ಲಾರ್ಗೂ ಮಾಹಿತಿ ಕೊಟ್ಟು ನಾವು ಬರ್ತೀವಿ. ಕಾಫಿ ಮಣ್ಣು ಪರೀಕ್ಷೆಗೆ ಒಂದ್ ದಿವಸ ನಿಗದಿಪಡಿಸಿ ಊರಿಗೆ ಬಂದ್ರೆ ಆತರ ಆತರ ಒಳ್ಳೇದಾಗ್ಲಿ. ಕಾಫಿ ಮಂಡಳಿಯ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿ, ಬಿಡ್ಬೇಡಿ. ದೂರ ಆಯ್ತು ಅಥವಾ ಕಷ್ಟ ಅಂತ ಅನ್ಕೋಬೇಡಿ. ಅವ್ರು ನಮಗೆ ಫೋನ್ ಮಾಡಿ ಇಂಥ ದಿವಸ ಅಂತ ಹೇಳಿದ್ರೆ ನಾವು ರೆಡಿ ಆಗಿರ್ತೀವಿ. ಎಸ್ ಸರ್, ಅರೇಂಜ್ ಮಾಡ್ತೀರಿ ಬಿಡಿ, ಅರೇಂಜ್ ಮಾಡ್ತಾರೆ. ಇಟ್ ವಿಲ್ ಬಿ ಡನ್ ಸರ್. ಒಳ್ಳೇದು ಸರ್, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನೋಡಿ ಎಷ್ಟು ನಮ್ಮ ಕಾಫಿ ಬೆಳೆಗಾರರಿಗೆ ವಿಚಾರಗಳು ಗೊತ್ತಿರಲ್ಲ, ಮತ್ತೆ ಈ ತರ ಒಂದು ಬೈಕ್ ಇದ್ದಾಗ ಅನುಕೂಲ ಆಗ್ತದೆ. ಚಂದ್ರಪ್ಪನವರೇ, ಈ ಒಂದು ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು ಗೊಬ್ಬರ ಕೊಡೋ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ರೆ, ಚಟ್ಟಳ್ಳಿ ತಜ್ಞರು ಇದಾರೆ ಅಲ್ವಾ, ನಾಲ್ಕಾರು ಜನ ಇದ್ದಾರೆ ಒಟ್ಟು. ಕಾಫಿ ಬೆಳೆಗಾರರಿಗೆ ಒಂದು ಸಲಹೆ ಕೊಡುವ ತಜ್ಞರ ಸಂಖ್ಯೆ ಎಷ್ಟಿರ್ಬೋದು ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಸರ್ ನನ್ನನ್ನು ಸೇರಿಸಿಕೊಂಡು 5 ಜನ ಇದೀವಿ ನೋಡಿ. ಮಣ್ಣು ವಿಜ್ಞಾನಿಗಳು ನಾವು 3 ಜನ ಇದೀವಿ. ನಾನು ಒಬ್ಬ ಮಣ್ಣು ವಿಜ್ಞಾನಿ, ಜೊತೆಗೆ ಒಬ್ರು ಡಾಕ್ಟರ್ ರಾಜೀವ್ ಪಾಟಿ ಅಂತ ಇದ್ದಾರೆ ಅವರೊಬ್ರು, ಇನ್ನೊಬ್ರು ಪ್ರಫುಲ್ಲ ಕುಮಾರಿ ಅಂತ ಇದ್ದಾರೆ. 3 ಜನ ನಾವು ಕಾಯಂ ಅಂತಂದ್ರೆ ಕಾಫಿ ಮಂಡಳಿಯ ನೌಕರರಾಗಿ, ಜೊತೆಗೆ ನಿಯೋಜಿತ ಒಂದು ಆಧಾರದಲ್ಲಿ ನಿಯೋಜಿತನು ಇದೀವಿ ಸರ್. ಅವರು ಮಂದಣ್ಣವರಂತವ್ರು ಸಂಪರ್ಕ ಮಾಡಿದ್ರೆ ಬಹಳ ಅನುಕೂಲ. ಅಲ್ಲೇ ನೀವು ಬೇಕಾದ್ರೆ ಒಂದು ಸಣ್ಣ ತರಬೇತಿಯನ್ನು ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀರಿ, ಹಾಗೆಯಿಂದಾಗಿ ತರಬೇತಿಗಳು ನಡೀತಾ ಇರ್ತವೆ, ಅನುಕೂಲ ಮಾಡಿಕೊಳ್ಳಿ. ಧನ್ಯವಾದಗಳು. ಕೇಳಿದ್ರೆ ಇಲ್ಲಿವರೆಗೂ ಸ್ಪಂದನ ಕಾರ್ಯಕ್ರಮ ಮೂಡಿ ಬಂತು. ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ವಿ ಚಂದ್ರಶೇಖರ್ ಅವರು ಹಾಜರಿದ್ದು ಮಂಡಳಿಯ ಯೋಜನೆಗಳ ಬಗ್ಗೆ ವಿಚಾರಗಳನ್ನು ಹಂಚಿಕೊಂಡ್ರು. ಚಂದ್ರಶೇಖರ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಗೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಉಪಕೇಂದ್ರದ ನಿರ್ದೇಶಕರಾಗಿರುವ ಕೆ ಚಂದ್ರಪ್ಪನವರು ಚೆನ್ನಾಗಿ ವಿಷಯಗಳನ್ನು ಹಂಚಿಕೊಂಡ್ರಿ, ಸಲಹೆಗಳನ್ನು ನೀಡಿದ್ರಿ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಕೀಟ ತಜ್ಞರಾಗಿರುವ ಜಿ ವಿ ಮಂಜುನಾಥ ರೆಡ್ಡಿ ಅವರು ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಏನೇನು ಕೀಟಗಳು ಕಾಣಿಸ್ಕೊಳ್ತದೆ ಅನ್ನೋದ್ರ ಬಗ್ಗೆ ಹತೋಟಿ ಕುರಿತಂತೆ ಸಲಹೆಗಳನ್ನು ನೀಡಿದ್ರಿ, ತಮಗೂ ನಮನಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕಾರ್ಯಕ್ರಮ ಸ್ಪಂದನ ಆಲಿಸ್ಕೊಂಡ್ರಿ. ಬಾಳೆ ಕುರಿತಂತೆ ಈ ಹಾಡು ನಿಮಗಾಗಿ, ಬಿ ಎ ಗಣೇಶ್ ಅವರು ಈ ಹಾಡನ್ನ ಪ್ರಸ್ತುತಪಡಿಸ್ತಿದ್ದಾರೆ. ಓಹೋ ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು, ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು. ಬೇಡ ಹೆಚ್ಚು ಆಳು ಕಾಳು, ಬೇಡ ಹೆಚ್ಚು ಆಳು ಕಾಳು. ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು, ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. ಅಡಿಕೆ ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಅಡಿಕೆ ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಬಿಸಿಲು ಬಯಸುತ್ತೆ ಬಾಳೆ, 4-6 ವರ್ಷ ಇರುತ್ತೆ ಬಾಳೆ. 4-6 ವರ್ಷ ಇರುತ್ತೆ ಬಾಳೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ರೈತರಿಗೆ ನಿನ್ನಿಂದ ನೆಲೆ. Thank you. ಬೆಳೆಯಿರಿ ಬಾಳೆಯನ್ನ, ಪೂರೈಸಿ ಮಿತ ನೀರನ್ನ, ಇಡಿಯೆಂಟತ್ತಡಿ ದೂರವನ್ನ, ಇಡಿಯೆಂಟತ್ತಡಿ ದೂರವನ್ನ, ವಿರಳ ಮಾಡುತ್ತೀರಿ ಕಂದುಗಳನ್ನ, ವಿರಳ ಮಾಡುತ್ತೀರಿ ಕಂದುಗಳನ್ನ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಊಟಕ್ಕೆ ಹಿತ ಬಾಳೆ ಎಲೆ, ಅಡುಗೆಗೆ ತಿಂದು ಹೂವು ಕಾಯಿ. ಊಟಕ್ಕೆ ಹಿತ ಬಾಳೆ ಎಲೆ, ಅಡುಗೆಗೆ ತಿಂದು ಹೂವು ಕಾಯಿ. ಹಸಿದಾಗ ಹಣ್ಣು, ಊಟದ ಬಳಿಕವು ಹಣ್ಣು. ಹಸಿದಾಗ ಹಣ್ಣು, ಊಟದ ಬಳಿಕವು ಹಣ್ಣು. ಕಾರ್ಯಗಳಿಗೆ ಕದಳಿ, ಕಾರ್ಯಗಳಿಗೆ ಕದಳಿ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,600 ರೂಪಾಯಿಂದ 14,800 ರೂಪಾಯಿ, ಅರೇಬಿಕಾ ಚೆರಿ 7,100 ರೂಪಾಯಿಂದ 7,300, ರೊಬೆಸ್ಟಾ ಪಾರ್ಚ್ಮೆಂಟ್ 9,200 ರೂಪಾಯಿಂದ 9,500 ರೂಪಾಯಿ, ರೊಬೆಸ್ಟಾ ಚೆರಿ 4,500 ರೂಪಾಯಿಂದ 4,700, ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಂದ 51,000, ಒಣ ಅಡಿಕೆ ಕ್ವಿಂಟಲ್ಗೆ 42,000 ರೂಪಾಯಿಂದ 48,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಿಧನ ಸುದ್ದಿ. ಶಾಂತಹಳ್ಳಿಯ ಮಾಜಿ ಗ್ರಾಮಾಧ್ಯಕ್ಷ ಎಸ್ಪಿ ಗಣಪತಿ ಆಚಾರ್ ಇಂದು ಸಂಜೆ ನಿಧನರಾದರು. 62 ವರ್ಷ ಪ್ರಾಯದ ಎಸ್ಪಿ ಗಣಪತಿ ಆಚಾರ್ ಅವರ ಅಂತ್ಯ ಸಂಸ್ಕಾರ ನಾಳೆ ಮಧ್ಯಾಹ್ನ ಶಾಂತಹಳ್ಳಿಯ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಮಡಿವಾಳರ ಅಭಿವೃದ್ಧಿ ಸಂಘ ಈ ಎಲ್ಲವರ ಕೂಡು ಕೂಟಲಿ. ನಾಳೆ ಸಾಯಂಕಾಲ 4 ಗಂಟೆಗೆ ಮಡಿಕೇರಿಪೇಟೆನ ಮಡಿಕಟ್ಟೆ ದಾಸವಾಳ ರಸ್ತೆಯಲ್ಲಿರುವ ಶ್ರೀ ವೀರಭದ್ರ ಮುನೇಶ್ವರ ದೇವಸ್ಥಾನ ಸಭಾಮಂಡಳಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಆಯುಷ್ ಇಲಾಖೆಯ ಕಡೆಯಿಂದ ಕುಶಾಲನಗರ ತಾಲೂಕಿನ ನೇತಾಜಿ ಯುವ ಸಂಘದ ಸಭಾಮಂಡಳಿ ಆಯುಷ್ ಸೇವಾಗ್ರಾಮ ಕಾರ್ಯಕ್ರಮದ ಉದ್ಘಾಟನೆ ಇಂದು ನಡೆದು ಕಾರ್ಯಕ್ರಮಕ್ಕೆ ಪಿಡಿಒ ರಾಜಶೇಖರವು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ಆಯುಷ್ ವೈದ್ಯ ಪದ್ಧತಿಯಿಂದ ಯಾವುದೇ ತರದ ಅಡ್ಡ ಪರಿಣಾಮಗಳಿರುವುದಿಲ್ಲ, ಆಯುಷ್ನ ತಿಳುವಳಿಕೆ ಹಂಗೆ ಮನೆ ಮದ್ದು ಪ್ರಾತ್ಯಕ್ಷಿಕೆ ಮತ್ತೆ ಪುಕ್ಸಟೆ ಆರೋಗ್ಯ ಶಿಬಿರದ ಪ್ರಯೋಜನ ಎಲ್ಲವೂ ಪಡ್ಕೊಂಡೋಗುತ್ತಾ ಹೇಳ್ದು. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾ ದೇವಿ ಇದೇ ಹೊತ್ತುಲಿ ಆಯುಷ್ ಸೇವಾಗ್ರಾಮದ ಕುರಿತು ಮಾಹಿತಿ ಕೊಟ್ಟು. ಗೋವಾದ ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 8 ಇಂದು ಮುಟ್ಟ ಕರ್ನಾಟಕ, ಕೇರಳ, ಮಹಾರಾಷ್ಟ ರಾಜ್ಯಗಳ ಆಕಾಶವಾಣಿ ಮತ್ತು ದೂರದರ್ಶನ ಕೃಷಿ ಕಾರ್ಯಕ್ರಮ ಅಧಿಕಾರಿಗಳ ಕಾರ್ಯಾಗಾರ ನಡೆದು ಇದೇ ಹೊತ್ತುಲಿ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರ ಆಗುವ ಕಿಸಾನ್ ವಾಣಿ ಕಾರ್ಯಕ್ರಮನ ಪರಿಚಯ ಮಾಡಿ ಕೃಷಿ ಹಾಡುಗಳ ಸೇರಿದ ಕೃಷಿ ಕಳಸ ಕಾರ್ಯಕ್ರಮನ ಕೇಳಿಸಿದೆ. ಈ ಕಾರ್ಯಕ್ರಮನ ದೆಹಲಿಯಿಂದ ಬಂದಿದ್ದ ಆಕಾಶವಾಣಿ ಹಂಗೆ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಹಿರಿಯ ಅಧಿಕಾರಿಗಳು ಕೇಳಿ ತುಂಬ ಖುಷಿಪಟ್ಟು ಹಂಗೆ ಮಡಿಕೇರಿ ಆಕಾಶವಾಣಿಲಿ ಕೃಷಿನ ಕುರಿತು ತಯಾರಾಗಿರುವ 50 ಕೃಷಿ ಹಾಡುಗಳ ಹಂಗೆ ಇಲ್ಲಿಂದ ಪ್ರಸಾರ ಆಗುವ ಕೃಷಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮದ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಗ್ರಂಥಾಲಯ ವಿಭಾಗದ ಕಡೆಯಿಂದ ಕರ್ನಾಟಕ ಆರೋಗ್ಯ ವಿಜ್ಞಾನಗಳ ಗ್ರಂಥಾಲಯಗಳ ಸಂಘ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕೂಡು ಕೂಟಲಿ 2 ಮಡಿಕೇರಿಯಲ್ಲಿ ಏರ್ಪಾಡಾಗಿರುವ 14 ರಾಷ್ಟ್ರೀಯ ಗ್ರಂಥಾಲಯ ಸಮ್ಮೇಳನಕ್ಕೆ ಇಂದು ಚಾಲನೆ ಸಿಕ್ಕಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರೋಗ್ಯ ವಿಜ್ಞಾನಗಳ ಗ್ರಂಥಾಲಯದ ಸಂಘದ ಪದಾಧಿಕಾರಿಗಳು ಸೇರಿದಂತೆ ರಾಜ್ಯ, ದೇಶದ ಸುಮಾರು ವೈದ್ಯಕೀಯ, ದಂತ ವೈದ್ಯಕೀಯ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜುಗಳ 250 ಜಾಸ್ತಿ ಪ್ರತಿನಿಧಿಗಳು ಭಾಗವಹಿಸಿದ್ದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಕಡೆಯಿಂದ ಇದೇ ತಿಂಗಳ 13-15 ಮುಟ್ಟ ಜಿಲ್ಲಾ ಮಟ್ಟದ ಕಲಿಕಾ ಹಬ್ಬ ಮೂರ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನಲ್ಲಿ ಏರ್ಪಾಡಾಟು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಇದೇ ತಿಂಗಳ 24 ಮುಟ್ಟ ಜಿಲ್ಲೆಯ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಿಳಿಸಿದಳು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ 12 12:00 ಮಡಿಕೇರಿ ಕೊಡಗುಗೌಡ ವಿದ್ಯಾಸಂಘದ ಸಭಾಮಂಡಳಿ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಂಗೆ ಸಾಧಕರಿಗೆ ಸನ್ಮಾನ ಜಂಬರ ಏರ್ಪಾಡಾಟು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ 16 ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬರುವ ತಿಂಗಳ 3-5 2 ಗೋಣಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಲಿ ಏರ್ಪಾಡಾಟು. ಕರ್ನಾಟಕ ಮಾಧ್ಯಮ ಅಕಾಡೆಮಿನ ವರ್ಷದ ಇನಾಮ್ ಪ್ರಕಟ ಆಗಿದ್ದು ಜಿಲ್ಲೆಯ 3 ಇನಾಮ್ಗೆ ಆಯ್ಕೆಯಾಗಳು. ಶಕ್ತಿ ದಿನಪತ್ರಿಕೆನ ಸಲಹಾ ಸಂಪಾದಕ ಬಿಜಿ ಅನಂತಶಯನ, ಪೂಮಾಲೆ ವಾರಪತ್ರಿಕೆನ ಸಂಪಾದಕ ಅಜಿನಿ ಕಂಡ ಮಹೇಶ್ ನಾಚಯ್ಯ, ಹಂಗೆ ವಿಜಯ ಕರ್ನಾಟಕದ ಹಿರಿಯ ಛಾಯಾಗ್ರಾಹಕ ನಾಗೇಶ್ ಪಾಣತಲೆವು ಆಯ್ಕೆಯಾಗಳು. ಭಾರತ ಬಾಕ್ಸಿಂಗ್ ತಂಡದ ಮುಖ್ಯ ಕೋಚ್ ಆಗಿ ಜಿಲ್ಲೆಯ ಚೇನಂಡ ಎ ವಿಶುಕುಟ್ಟಪ್ಪವು ಆಯ್ಕೆಯಾಗಳು. ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿದ್ದ ಡಾ ಬಿಎನ್ ಕಾವೇರಿ ಪ್ರಕಾಶವು ನಾಪೋಕುಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರಭಾರ ಪ್ರಿನ್ಸಿಪಾಲ್ ಆಗಿ ಆಯ್ಕೆಯಾಗಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ನಾಳೆ ಜಿಲ್ಲೆಯ ಸುಮಾರು ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೇಘಾ ಲೋಕ್ ಅದಾಲತ್ ನಡೆದಿತ್ತ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದವು ತಿಳಿಸಿದಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳೆ ಕಡೆಗೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಚತುಕಾಯ ವಿಎಸ್ಎಸ್ಎನ್ ಸಭಾಮಂಡಳಿ

ಕಾರ್ಯಕ್ರಮ ತರಕೋರು ಕಾರ್ಯಕ್ರಮ ವಹಿಸಿದ ತಕ್ಕ ಪರಂದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ರ ಖಜಾಂಚಿ ಡಾಕ್ಟರ್ ಚಂದ್ರಶೇಖರ್ ಏದೆಂಗಿ ಅವರು ವಿಷಯತ್ನ ಪರಿಶೀಲನೆ ಮಾಡತಿ ಒತ್ತೋಕ ಆಗ ಪ್ರಶ್ನೆ ಮಾಡುವ ಗುಣತ್ನ ಬೊಲ್ತಿಯಂಡಕ ಮಾತ್ರ ಮಿನ್ಯಕ ಬೊಪ್ಪಕ ಇವೊಂದು ಅಭಿಪ್ರಾಯ ಪರಂದತ್ತು. ವಿರಾಜಪೇಟೆ ತಾಲೂಕರ 14 ಸ್ಕೂಲಿಂದ ಕಾರ್ಯಕ್ರಮದ ಕೂಡಿಯಾಡಿ ತಿಂಜ ನುಯಿಟ ಇರುವ ದಂಡ ಮಕ್ಕಕ್ಕೆ ನರ್ತನ ಬಾರೆ ಬಾರೆ ಪೈಪೋಟಿಲ್ ಗದ್ದೆಂಗಕ್ಕೆ ಇನಾಮು ಕೊಡ್ತತ್ತು. ಗೋವಾತ್ರ ಕೇಂದ್ರೀಯ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಇಂದು ಆ ಕಿರಿಯಾನ ಕರ್ನಾಟಕ ಕೇರಳ ಪಿಂಜ ಮಹಾರಾಷ್ಟ್ರ ರಾಜ್ಯದ ಆಕಾಶವಾಣಿ ಪಿಂಜ ದೂರದರ್ಶನ ಕೃಷಿ ಕಾರ್ಯಕ್ರಮ ಅಧಿಕಾರಿಗಳ ಕಾರ್ಯಾಗಾರತ ಕಪ್ಪಚಿಟ್ಟಂತ ಮಡಿಕೇರಿ ಆಕಾಶವಾಣಿಯರ ಕಿಸಾನ್ ವಾಣಿ ಕಾರ್ಯಕ್ರಮತ್ನ ಪರಿಚಯ ಮಾಡುವ ಕೃಷಿ ಪಾಠನ